ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿಯ ಅನಿವಾರ್ಯತೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ಕೃಷಿಯನ್ನ ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಮಾಡುವಂಥದ್ದು ಬಹಳ ಕಠಿಣವಾಗಿರತಕ್ಕಂಥದ್ದು. ಯಾರು ಕೂಡ ಅದನ್ನ ಬಹಳ ಸುಲಭವಾಗಿ ನಾನು ಸಾವಯವದಲ್ಲಿ ಬೆಳೀತಾ ಇದ್ದೇನೆ ಅಂತ ಹೇಳಲಾರದಷ್ಟು ಒಂದು ಪರಿಸ್ಥಿತಿಯನ್ನ ಇವತ್ತಿನ ಕೃಷಿ ಅನ್ನುವಂಥದ್ದು ತಲುಪಿದೆ. ರಾಸಾಯನಿಕ ಕೃಷಿ ಅದಕ್ಕೆ ಪರ್ಯಾಯವಾಗಿ ಇವತ್ತು ಹೆಚ್ಚು ವಿಜೃಂಭಿಸ್ತಾ ಇರತಕ್ಕಂಥದ್ದು. ರಾಸಾಯನಿಕ ಕೃಷಿಯಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾವೆ, ಪರಿಸರದ ಮೇಲೆ ಏನು ದುಷ್ಪರಿಣಾಮ ಆಗ್ತಾ ಇದೆ, ನಮ್ಮ ಮಣ್ಣು ಮತ್ತೆ ನೀರು ಹೇಗೆ ಹಾಳಾಗ್ತಾ ಇದೆ, ಅದೆಲ್ಲದರ ಜೊತೆಗೆ ಬಹಳ ಅಮೂಲ್ಯವಾದಂತಹ ನಮ್ಮ ಆರೋಗ್ಯವು ಕೂಡ ಹೇಗೆ ಕೆಡ್ತಾ ಇದೆ ಅನ್ನುವಂತಹ ಅರಿವು ನಮ್ಮೆಲ್ಲರಲ್ಲೂ ಕೂಡ ಬಹುತೇಕ ಇದೆ. ಆದರೂ ಕೂಡ ನಿಸ್ಸಹಾಯಕರಾಗಿ ನಾವು ಇರುವಂತದ್ದು ಕೂಡ ಸತ್ಯ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ಈ ದೇಶದಲ್ಲಿ ಇರುವಂತಹವರು ಅವರಿಗೆ ಅಗತ್ಯ ಇರುವಂತಹ ಎಲ್ಲಾ ಪದಾರ್ಥಗಳನ್ನು ಕೂಡ ಅವರೇ ಬೆಳೆದು ಅದನ್ನ ತಿನ್ನಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಬಹುತೇಕ ಎಲ್ಲರೂ ಕೂಡ ರಾಸಾಯನಿಕ ಕೃಷಿಯ ಅಡ್ಡ ಪರಿಣಾಮಗಳು ಏನಿದ್ದಾವೋ ಅವುಗಳನ್ನ ಅನುಭವಿಸ್ತಾ ಇದ್ದಾರೆ. ಈ ಸಾವಯವ ಕೃಷಿ ಯಾಕೆ ಇವತ್ತು ಅನಿವಾರ್ಯ ಆಗಿದೆ, ಅನಿವಾರ್ಯ ಆಗಿರತಕ್ಕಂತಹ ಈ ಕೃಷಿಯನ್ನ ಹೇಗೆ ನಾವು ಪುನಃ ಮಾಡಬಹುದು, ಮಾಡಲಿಕ್ಕೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು, ಏನೆಲ್ಲ ತಯಾರಿಗಳನ್ನ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಒಂದಷ್ಟು ವಿಚಾರಗಳನ್ನ ಇವತ್ತು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಟ್ಟು ಇಂದಿನ ಕೃಷಿಯ ಬಗ್ಗೆ ನಮಗೆ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ನಮ್ಮೊಂದಿಗೆ ಇದ್ದಾರೆ ಹಾಸನ ತಾಲೂಕು ದುದ್ದಾ ಹೋಬಳಿಯ ಹಂಡ್ರಂಗಿ ಗ್ರಾಮದ ಕೃಷಿಕರಾದ ಹಂಡ್ರಂಗಿ ರಾಮಚಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ರಾಮಚಂದ್ರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಾವು ಮೂಲಭೂತವಾಗಿ ಕೃಷಿಕರು, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ, ಏನ್ ಕೃಷಿ ಮಾಡ್ತಿದ್ರಿ? ಸರ್, ನಾವು ಹುಟ್ಟಿನಿಂದಲೂ ಕೂಡ ಕೃಷಿಯಲ್ಲಿ ತೊಡಕೊಂಡಂತವರು. ಕೃಷಿ ಅಷ್ಟೇ ಅಲ್ಲ, ನಾವು ಮನೆಯಲ್ಲಿ ದನಗಳನ್ನ ಎಮ್ಮೆಗಳನ್ನ ಸಾಕೊಂಡು ಬಂದಂತವರು, ಕೋಳಿಗಳನ್ನ ಸಾಕಂತವರು. ಬಹಳ ಮುಖ್ಯವಾಗಿ ನಮಗೆ ಇದ್ರ ಬಗ್ಗೆ ಅರಿವು ಹೆಚ್ಚಿನ ರೀತಿಯಲ್ಲಿ ಕಂಡು ಬಂದಿದ್ದು ಯಾವಾಗ ಅಂದ್ರೆ ಇತ್ತೀಚೆಗೆ ಸರ್. ಮೊದಲೆಲ್ಲ ನಾವು ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಮಾಡ್ಕೊಂಡ್ ಬರ್ತಾ ಇದ್ವಿ. ಆ ಸಾಂಪ್ರದಾಯಿಕವಾಗಿ ಕೃಷಿಯನ್ನ ಮಾಡ್ಕೊಂಡ್ ಬರ್ಬೇಕಾದ್ರೆ ನಮಗೆ ಬೇರೆ ಬೇರೆ ರೀತಿಯ ಒಲವು ಏನಿರಲಿಲ್ಲ. ನಮಗೆ ಸಹಜವಾಗಿ ಕೃಷಿ ಬಗ್ಗೆ ಚಟುವಟಿಕೆ ಬಗ್ಗೆ ತೊಡಗಿಸ್ಕೊಂಡಾಗ ಮೊದಲೆಲ್ಲ ಏನು ಸಾಂಪ್ರದಾಯಿಕವಾಗಿ ಬೆಳೆಗಳನ್ನ ಬೆಳೀತಾ ಇದ್ವಿ, ಹಾಗೆ ಬೆಳೀತಾ ಇದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಬಹಳ ಮುಖ್ಯವಾಗಿ ಇದನ್ನು ನಾನು ಹೇಳಲೇಬೇಕಾಗತ್ತೆ, ಕೊರೋನಾ ಬಂದ ಮೇಲೆ ನಮಗೆ ಕೃಷಿ ಬಗ್ಗೆ ಹೆಚ್ಚು ಒಲವು ಪ್ರಾರಂಭ ಆಯಿತು. ಬೇರೆಯವ್ರಿಗೂ ಒಲವು ಪ್ರಾರಂಭ ಆಗಿದೆ, ನನಗೂ ಕೂಡ ಆ ಬಗ್ಗೆ ಒಲವು ಪ್ರಾರಂಭ ಆಯಿತು. ಅದರಂತೆ ನಾನು ಈಗ ಕೃಷಿಯಲ್ಲಿ ಹೆಚ್ಚು ತೊಡಗಿಸಿಕೊಂಡು ಆ ಕೆಲಸವನ್ನ ಮಾಡ್ತಾ ಇದ್ದೀನಿ ಸರ್. ಕೃಷಿಯನ್ನ ಇವತ್ತು ಯಾರನ್ನು ಕೇಳಿದ್ರು ಕೂಡ ಇದೊಂದು ಸಂಕಷ್ಟದ ಕೆಲಸ ಅಂತ ಹೇಳಿ ಹೇಳ್ತಾರೆ. ಕೃಷಿ ಅಂತ ಅಂದ್ರೆ ಅಷ್ಟು ಸುಲಭ ಅಲ್ಲ, ಅಷ್ಟು ಸುಗಮವಾಗಿ ಆಗೋದಿಲ್ಲ, ಸಾಕಷ್ಟು ಸಮಸ್ಯೆಗಳಿದ್ದಾವೆ ಇಲ್ಲಿ ಅಂತ ಹೇಳಿ. ಯಾಕೆ ಇಷ್ಟೊಂದು ಕ್ಲಿಷ್ಟವಾದಂತಹ ಸಂಕಷ್ಟದ ಒಳಗಡೆ ಕೃಷಿ ಅನ್ನುವಂಥದ್ದು ಸಿಕ್ಕಿ ಹಾಕೊಂಡಿದೆ? ಸರ್, ಬಹಳ ಮುಖ್ಯವಾಗಿ ಮೊದಲನೇ ಅಂಶ ನಾನು ಹೇಳೋದು, ಈ ಕೃಷಿ ಅನ್ನುವಂಥದ್ದು ಪ್ರಾರಂಭ ಆಗಿದ್ದು ಮನುಷ್ಯನ ಹುಟ್ಟಿನೊಂದಿಗೆ ಪ್ರಾರಂಭ ಆಯಿತು. ಮನುಷ್ಯ ಯಾವಾಗ ಅವನು ಆಹಾರವನ್ನ ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ನೋ, ಆ ಅನ್ವೇಷಣೆ ಏನಿದೆಯೋ ಆ ಅನ್ವೇಷಣೆಯೊಂದಿಗೆ ಈ ಕೃಷಿ ಪ್ರಾರಂಭ ಆಯಿತು. ಆದರೆ ಈ ಕೃಷಿಯನ್ನ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಈ ಕೃಷಿಯ ಬಗ್ಗೆ ಯೋಚನೆ ಮಾಡಿದಾಗ ಯಾಕೀಗಾಯ್ತು ಅಂತ ಅಂದ್ರೆ, ನಾವು ಬಹಳ ಮುಖ್ಯವಾಗಿ ಯಾವಾಗ್ಲೂ ನಾವು ಓದ್ಬೇಕಾದ್ರೆ ಹೇಳ್ತೀವಿ, ಈ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆಮೇಲೆ ಇವತ್ತು ದೇಶಕ್ಕೆ ಸೈನಿಕ ಎಷ್ಟು ಮುಖ್ಯನೋ ಹಾಗೆ ರೈತನೂ ಮುಖ್ಯ ಅನ್ನೋಂಥದನ್ನ ನಾವು ಹೇಳ್ತೀವಿ. ಹಾಗೆ ಇಷ್ಟೆಲ್ಲ ಹೇಳ್ಬೇಕಾದ್ರೆ ಅನ್ನದಾತ ಅಂತ ಹೇಳಿ ಕರೆಯುವಂತ ಈ ರೈತನ ಸ್ಥಿತಿಯನ್ನ ಇವತ್ತು ನಾವು ತುಂಬಾ ಸಂಕಷ್ಟಕ್ಕೆ ಸಿಕ್ಕಾಕಿಸಿದೀವಿ ಅನ್ನುವಂಥದ್ದನ್ನ ನಾವು ಮನಗಾಣಬೇಕಾಗಿತ್ತು ಸರ್. ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ರೈತ ಬೇರೆಯವರೆಲ್ಲರೂ ಚೆನ್ನಾಗಿದ್ದಾರೆ ಅನ್ನುವ ಹಾಗೆ ಕಾಣುವಾಗ ರೈತ ಮಾತ್ರ ಚೆನ್ನಾಗಿಲ್ಲ. ರೈತ ಚೆನ್ನಾಗಿಲ್ಲ ಅನ್ನೋದಕ್ಕೆ ಬಹುತೇಕ ಅವನು ಒಳಗಡೆ ಇರುವಂತಹ ತುಡಿತ ಬೇರೆ ಮಾರ್ಗವನ್ನ ಅನುಸರಿಸಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಯಾಕೆ ಅಂದ್ರೆ, ಇವತ್ತು ರೈತನಿಗೂ ಕೂಡ ಬೆಲೆ ಬೇಕು ಸರ್. ಆ ಬೆಳೆದಂತಹ ಒಂದು ಬೆಳೆಗೆ ಯಾವಾಗ ಬೆಲೆ ಸಿಗೋದಿಲ್ವೋ ಆಗ ರೈತ ಸಹಜವಾಗಿ ನಿಸ್ಸಹಾಯಕನಾಗ್ತಾನೆ, ಅಸಹಾಯಕನಾಗ್ತಾನೆ. ಅದರಿಂದ ಅವನ ಒಂದು ಪರಿಸ್ಥಿತಿ ಹದಗೆಡ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಬಹಳ ಮುಖ್ಯವಾಗಿ ನನ್ನ ಕೋರಿಕೆ ಏನಂದ್ರೆ, ರೈತನಿಗೆ ಬೆಳೆದಂತಹ ಬೆಳೆಗೆ ಬೆಲೆ ಬೇಕು. ಆದ್ರೆ ನಾವು ಬೆಳೀತಾ ಇರುವಂತದ್ದಾದ್ರೂ ಏನು ಅನ್ನುವಂತ ಪ್ರಶ್ನೆ ನಾವು ಹಾಕಬೇಕಾಗುತ್ತೆ ಸರ್. ಯಾಕೆಂದ್ರೆ ನಾವು ಮಾರಾಟ ಮಾಡ್ತಾ ಇದೀವಿ, ನಾವು ಮಾರಾಟ ಮಾಡಿದಕ್ಕೆ ಬೆಲೆ ಇಲ್ಲ ಬೆಲೆ ಇಲ್ಲ ಅಂತ ಹೇಳಬೇಕು ಅಂದ್ರೆ ನಾವು ಯಾವುದನ್ನು ಮಾರ್ತಾ ಇದೀವಿ, ಯಾವುದನ್ನು ಮಾರಿ ನಮಗೆ ಬೆಲೆ ಸಿಗ್ತಾ ಇಲ್ಲ, ಅದು ಬಹಳ ಮುಖ್ಯ ಸರ್. ನಾನು ಕೊಡ್ತಾ ಇರೋದು ಒಳ್ಳೆ ಪದಾರ್ಥವನ್ನು ಕೊಟ್ಟಾಗ ನಾ ಯಾಕೆ ಬೆಲೆ ಸಿಗಲ್ಲ, ಒಳ್ಳೆ ಪದಾರ್ಥನ ಕೊಡ್ದೇನೆ ನನಗೆ ಬೆಲೆ ಇಲ್ಲ ಬೆಲೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ವೇ ಸರ್? ಅದನ್ನ ನಾವು ಕೂಡ ರೈತರಾಗಿ ನಾವು ಕೂಡ ವಿಮರ್ಶೆ ಮಾಡ್ಕೋಬೇಕಾದಂತ ಒಂದು ಸಂದರ್ಭಕ್ಕೆ ನಾವು ಇವತ್ತು ಇದ್ದೇವೆ ಸರ್. ಯಾಕೆಂದ್ರೆ ಇವತ್ತು ಎಲ್ಲ ವ್ಯವಸ್ಥೆ, ಇಡೀ ದೇಶದ ಎಲ್ಲ ವ್ಯವಸ್ಥೆಗಳಿಗೂ ಆಧಾರವಾದಂತದ್ದು ಕೃಷಿ ಸರ್. ಇಡೀ ದೇಶ ಮುಂದುವರಿಬೇಕು ಅಂದ್ರೆ ಕೃಷಿಯನ್ನೇ ಆಧರಿಸಿ ಮುಂದುವರಿಬೇಕು. ಎಷ್ಟೇ ಕೈಗಾರಿಕೆಗಳು ಬರಬಹುದು, ಎಷ್ಟೇ ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಆಗಬಹುದು, ಎಷ್ಟೇ ಬೇರೆ ಬೇರೆ ಸಂಸ್ಥೆಗಳು ಪ್ರಾರಂಭ ಆಗಬಹುದು, ಆದ್ರೆ ಅವುಗಳಿಂದ ಉದ್ಧಾರ ಆಗುತ್ತೆ ದೇಶ ಅಂತ ಅಲ್ಲ. ಆದ್ರೆ ಯಾವ ದೇಶದ ಕೃಷಿ ಬಹಳ ಮುಖ್ಯವಾಗಿ ಸ್ಥಿರವಾಗಿರ್ತದೋ ಆ ದೇಶ ಉದ್ಧಾರ ಆಗುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕಂಡುಕೊಂಡಿದ್ದೀವಿ. ಈ ನೆನೆಯಲ್ಲಿ ನಾನು ಹೇಳೋದೇನೆಂದ್ರೆ, ಮೊದಲು ನಮ್ಮಲ್ಲಿ ರೈತರು ಈ ವಿವೇಚನೆಯನ್ನ ಅರ್ಥ ಮಾಡಿಕೊಂಡು ಯಾವುದನ್ನ ಬೆಳೆದ್ರೆ, ಯಾವುದ್ರ ಮೂಲಕ ಬೆಳೆದ್ರೆ ನಾವು ಈ ಬೆಲೆಯನ್ನ ನಾವು ಪಡ್ಕೋಬಹುದು ಅನ್ನುವಂಥದ್ದು ಇವತ್ತಿನ ಪ್ರಸ್ತುತದ ಆ ಒಂದು ಪ್ರಶ್ನೆ ಆಗ್ತದೆ ಸರ್. ಆ ಪ್ರಶ್ನೆಗೆ ಖಂಡಿತವಾಗ್ಲೂ ನಮ್ಮ ರೈತರು ಉತ್ತರವನ್ನ ಕಂಡುಕೊಳ್ತಾರೆ ಅನ್ನುವಂಥದ್ದನ್ನು ನಾನು ಕಾಣ್ತೇನೆ. ಯಾಕೆಂದ್ರೆ ಮೊದಲು ನಮ್ಮಲ್ಲಿ ಸುಸ್ಥಿರವಾದಂತ ಬೇಸಾಯ ಪದ್ಧತಿ ಇತ್ತು ಸರ್. ಈ ಸುಸ್ಥಿರವಾದಂತಹ ಬೇಸಾಯ ಪದ್ಧತಿ ಯಾವಾಗಿತ್ತು ಅಂದ್ರೆ, ನಾವು ಗಮನಿಸಿ, ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಮ್ಮ ಮನೆಗಳಲ್ಲಿ ಎಮ್ಮೆ ದನಗಳಿದ್ವು ಸರ್. ಎಮ್ಮೆ ದನಗಳಿದ್ವು, ಜೊತೆಗೆ ಕೋಳಿ ಸಾಕ್ತಾ ಇದ್ರು, ಕುರಿ ಮೇಕೆಗಳನ್ನ ಸಾಕ್ತಾ ಇದ್ರು. ಅವೆಲ್ಲ ಒಂದಷ್ಟು ಜನ ಒಟ್ಟು ಕುಟುಂಬದಲ್ಲಿ ಬದುಕ್ತಾ ಇದ್ರು. ಈ ಒಟ್ಟು ಕುಟುಂಬದಲ್ಲಿ ಬದುಕಬೇಕಾದ್ರೆ ಅಷ್ಟು ಜನ ಇದ್ದಂತಹ ಒಂದು ಜನಸಂಖ್ಯೆಗೆ ಅನುಗುಣವಾಗಿ ಆಗ್ಲೂ ಕೂಡ ಆಹಾರ ಪದಾರ್ಥಗಳನ್ನ ಎಲ್ಲ ರೀತಿಯಿಂದ ಬೆಳ್ಕೊಳ್ತಾ ಇದ್ರು, ಮಾರ್ತಾ ಇದ್ರು. ಆಗ ಮಾರ್ಬೇಕಾದ್ರೆ ಏನಾಗ್ತಾ ಇತ್ತು, ರಾಸಾಯನಿಕಗಳ ಬಳಕೆಯನ್ನ ಮಾಡ್ತಾ ಇರ್ಲಿಲ್ಲ. ರಾಸಾಯನಿಕಗಳ ಬಳಕೆಯನ್ನ ಯಾರು ಮಾಡ್ತಾ ಇದ್ರು ಅವರು ಹೆಚ್ಚಿನ ಲಾಭವನ್ನು ತಗೊಳ್ತಾರೆ ಅನ್ನುವಂತ ಒಂದು ಅಂಶಗಳು ಆಮೇಲೆ ಬರ್ಲಿಕ್ಕೆ ಪ್ರಾರಂಭ ಆದವು. ಯಾವಾಗ ರಾಸಾಯನಿಕಗಳನ್ನ ಬಳಕೆ ಮಾಡಿದ್ರೆ ಫಸಲು ಜಾಸ್ತಿ ಆಗ್ತದೆ, ಇಳುವರಿ ಜಾಸ್ತಿ ಆಗ್ತದೆ ಅನ್ನುವಂಥದ್ದು ಬಂತು, ಆಗ ಜನ ಏನ್ ಮಾಡಿದ್ರು, ರಾಸಾಯನಿಕಗಳ ಕಡೆಗೆ ಹೋದ್ರು. ಆ ರಾಸಾಯನಿಕ ಗೊಬ್ಬರಗಳನ್ನ ಯಾವಾಗ ಹೆಚ್ಚೆಚ್ಚು ಬಳಕೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಮಿತಿಮೀರಿ ಯಾವಾಗ ಬಳಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಆಗ ರೈತ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದು, ಕೃಷಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತು ಅಂತ ನನ್ನ ಅನಿಸಿಕೆ ಸರ್. ಹಾಗಿದ್ರೆ ಎಲ್ಲ ಸಮಸ್ಯೆಗಳಿಗೂ ಕೂಡ ರಾಸಾಯನಿಕವೇ ಕಾರಣವಾ ಅಂತ? ಬಹಳ ಮುಖ್ಯವಾಗಿ ಒಂದು ಸಮಸ್ಯೆ ಬಂತು ಅಂದಾಗ ಈ ರಾಸಾಯನಿಕದಿಂದನೇ ಬಂತು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಗೆ ಆಗ ರಾಸಾಯನಿಕಗಳನ್ನ ಬಳಕೆ ಮಾಡಲಿಲ್ಲ ಅಂದ್ರೆ ನಮ್ಗೊಂದು ಅನಿವಾರ್ಯತೆ ಇತ್ತು, ಈ ದೇಶಕ್ಕೆ ಬೇಕಾಗುವಂತ ಆಹಾರ ಸಾಮಗ್ರಿಗಳನ್ನ ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದೆಲ್ಲರಿಗೂ ಗೊತ್ತಿದ್ದರಿಂದ ಅವಾಗ ಅನಿವಾರ್ಯತೆ ಇತ್ತು. ಆ ಅನಿವಾರ್ಯತೆಯ ಕಾರಣದಿಂದ ನಮ್ಮ ಕೃಷಿ ವಿಜ್ಞಾನಿಗಳು ಕೂಡ ರಾಸಾಯನಿಕಗಳ ಬಳಕೆಯನ್ನ ಒಪ್ಕೊಂಡ್ರು, ಅನುಮೋದಿಸಿದ್ರು. ಆದ್ರೆ ರಾಸಾಯನಿಕ ಬಳಕೆಗಳನ್ನ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬೇಕು ಅನ್ನುವಂಥದ್ದು ಇದೆಯಲ್ಲ, ಅದನ್ನ ಎಲ್ಲೂ ಜಾಗೃತಿ ಮೂಡಿಸ್ಲಿಲ್ಲ. ಮೂಡಿಸಿರ್ಬಹುದು, ಆದ್ರೆ ಅದು ಬರ್ತಾ ಬರ್ತಾ ಏನಾಯ್ತು ಅಂದ್ರೆ, ಅವ್ರು ಒಂದು ಮೂಟೆ ಹಾಕಿ 10 ಚೀಲ ಬೆಳೆದಿದ್ದಾರೆ ಅಂದ್ರೆ ನಾನು 2 ಮೂಟೆ ಹಾಕಿ 20 ಚೀಲ ಬೆಳಿಬೇಕು ಅನ್ನುವಂಥದ್ದು ಇದು ಪೈಪೋಟಿ ಪ್ರಾರಂಭ ಆಯ್ತು. ಈ ಪೈಪೋಟಿ ಯಾವಾಗ ಪ್ರಾರಂಭ ಆಯ್ತು, ನಾವು ಒಂದೇನಪ್ಪಾ ಅಂದ್ರೆ ಆಗಿನ ಸಂದರ್ಭದಲ್ಲಿ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿದ್ವಿ, ನಮ್ಮ ಜನಕ್ಕೆ ಊಟ ಕೊಟ್ವಿ ಅನ್ನೋದಾದ್ರೂ ಕೂಡ ಯಾವ ರೀತಿಯ ಊಟವನ್ನ ಕೊಟ್ವಿ ಅನ್ನುವಂಥದ್ದನ್ನು ಯಾರು ಪ್ರಶ್ನೆ ಮಾಡಲೇ ಇಲ್ಲ. ಗುಣಮಟ್ಟ ಹೇಗಿತ್ತು, ಆಹಾರದ ಗುಣಮಟ್ಟ ಸರಿ ಇತ್ತಾ ಸರಿ ಇರ್ಲಿಲ್ವಾ ಅದನ್ನ ಯಾರು ಕೇಳಲೇ ಇಲ್ಲ. ಇದರಿಂದ ಏನಾಯ್ತು, ಬಹಳ ಮುಖ್ಯವಾಗಿ ಯಾವಾಗ ಭೂಮಿಯಲ್ಲಿದ್ದಂತಹ ಸಾವಯವ ಇಂಗಾಲ ವ್ಯತ್ಯಾಸ ಆಗ್ಲಿಕ್ಕೆ ಪ್ರಾರಂಭ ಆಯ್ತು, ತನಗ್ ತಾನಾಗಿ ಬೆಳೆಗೆ ರೋಗಗಳು ಪ್ರಾರಂಭ ಆದವು. ನಾವು ಯಾರು ಕೂಡ ಯಾವತ್ತು ಕೂಡ ರಾಗಿಗೆ ಔಷಧಿ ಹೊಡೆದಿರೋದು ನಾನು ನೋಡೇ ಇಲ್ಲ ಸರ್. ಆದ್ರೆ ಇವತ್ತು ರಾಗಿಗೂ ಕೂಡ ಔಷಧಿಯನ್ನ ಹೊಡಿಬೇಕಾಗಿದೆ, ಈ ಕೀಟಬಾಧೆ ಇವತ್ತು ಕೂಡ ಬರ್ತಾ ಇದೆ. ನಾವು ಯಾವತ್ತು ಕೂಡ ಅದನ್ನ ನಾವು ನಿರೀಕ್ಷೆನೂ ಮಾಡಿರಲಿಲ್ಲ. ಇಂತಹ ಸ್ಥಿತಿಗೆ ನಾವು ಬರ್ಲಿಕ್ಕೆ ಏನಪ್ಪ ಕಾರಣ ಅಂದ್ರೆ ಮಿತಿ ಮೀರಿದಂತ ರಾಸಾಯನಿಕಗಳ ಬಳಕೆ ಅಂತ. ಹಾಗಾಗಿ ಯಾವಾಗ ರೋಗಗಳು ಬಂದ್ವೋ ಅವಾಗ ಫಂಗಿಸೈಡ್ ಹೊಡಿಯಕ್ ಶುರು ಮಾಡಿದ್ವಿ, ಯಾವಾಗ ಕೀಟಗಳು ಬಂದ್ವೋ ಪೆಸ್ಟಿಸೈಡ್ ಹೊಡಿಯಕ್ ಶುರು ಮಾಡಿದ್ವಿ, ಯಾವಾಗ ಜನ ಸಿಗಲ್ಲ ಕೆಲ್ಸಕ್ಕೆ ಅಂತ ಆಯ್ತೋ ಕಳೆನಾಶಕ ಹೊಡಿಯಕ್ ಶುರು ಮಾಡಿದ್ವಿ. ಇದರಿಂದ ಏನಾಯ್ತು, ಭೂಮಿಯಲ್ಲಿ ಎಷ್ಟು ಪ್ರಮಾಣದ ಸಾವಯವ ಇಂಗಾಲ ಇತ್ತು, ಈ ಭೂಮಿಯ ಏನು ಫಿಸಿಕಲ್ ಹೆಲ್ತ್ ಅಂತ ಏನ್ ಹೇಳ್ತೀವಿ, ಆ ಮಣ್ಣಿನ ಸಂರಕ್ಷಣೆ ಏನಿತ್ತು ಅದು ಹಾಳಾಯ್ತು ಸರ್. ಅದು ಹಾಳಾಗಿ ಏನಾಯ್ತು, ಆ ಭೂಮಿನಲ್ಲಿ ಹೊಡೆದಂತ ಬಿದ್ದಂತಹ ಈ ರಾಸಾಯನಿಕದ ಅಂಶಗಳು, ಕ್ರಿಮಿನಾಶಕ ಆಗಿರ್ಬೋದು ಅಥವಾ ಕೀಟನಾಶಕ, ಫಂಗಿಸೈಡ್, ಪೆಸ್ಟಿಸೈಡ್, ಇವೆಲ್ಲವೂ ಕೂಡ ಮತ್ತೆ ಭೂಮಿಯಿಂದ ಕೆಳಗಡೆ ಇಳಿತು, ಅಂತರ್ಜಲ ಸೇರ್ಕೊಳ್ತು. ನಾವು ಕುಡಿತಾ ಇರೋ ನೀರು ಕೂಡ ಅಶುದ್ಧ, ನಾವು ಸೇವಿಸ್ತಾ ಇರುವಂತಹ ಗಾಳಿಯೂ ಕೂಡ ಅಶುದ್ಧವಾದದ್ದು, ಹಾಗೆ ಆಹಾರವೂ ಅಶುದ್ಧವಾದದ್ದು. ಒಟ್ಟಾರೆ ನಾವು ಅಶುದ್ಧವಾದಂತ ವಾತಾವರಣದಲ್ಲಿ ಈಗ ಬದುಕ್ತಾ ಇದೀವಿ ಸರ್. ಈಗ ಬದುಕ್ತಾ ಇರೋದ್ರಿಂದ ನಮಗೆ ಸಹಜವಾಗಿ ಅನೇಕ ಸಮಸ್ಯೆಗಳು ಬರ್ತಾ ಇದಾವೆ. ಇಷ್ಟೆಲ್ಲ ಸಮಸ್ಯೆಗಳು ಬರ್ಲಿಕ್ಕೆ ಕಾರಣ ಏನು ಅಂತ ನಾನು ಮತ್ತೆ ಯೋಚನೆ ಮಾಡಿದ್ರೆ, ನಮಗೊಂದು ಸಾಮಾಜಿಕವಾದಂತಹ ಒಂದು ವ್ಯವಸ್ಥೆಯ ಬದಲಾವಣೆ ಇದೆಯಲ್ಲ ಸರ್ ಇತ್ತೀಚಿನದು, ಅದೇ ಕಾರಣ ಅಂತ ನನಗೆ ಅನ್ಸುತ್ತೆ ಸರ್. ಅದು ನನಗೆ ಅನ್ಸೋದು ಏನಂದ್ರೆ, ಈ ಸಾಮಾಜಿಕವಾದಂತ ಮತ್ತು ಕೌಟುಂಬಿಕವಾದಂತ ಒಂದು ವ್ಯವಸ್ಥೆಯಲ್ಲಿ ಆದಂತಹ ಬದಲಾವಣೆ ಇದೆಯಲ್ಲ, ಅದು ಒಂದು ಕಾರಣ ಅಂತ ಹೇಳಿ ನನಗೆ ಅನಿಸ್ತದೆ. ಖಂಡಿತವಾಗಿಯೂ ಕೂಡ ಕಳೆದ ಒಂದು 40-50 ವರ್ಷಗಳಲ್ಲಿ ನಮ್ಮ ದೇಶದ ಸಾಮಾಜಿಕ ಮತ್ತೆ ಕೌಟುಂಬಿಕ ವ್ಯವಸ್ಥೆ ಏನಿದೆಯೋ ಇದು ಸಾಕಷ್ಟು ಬದಲಾವಣೆಗೆ ಒಳಗಾಗಿದೆ. 50 ವರ್ಷಗಳ ಹಿಂದೆ ಯಾವುದನ್ನು ನಾವು ಹಳ್ಳಿ ಅಂತ ಹೇಳಿ ಕರಿತಾ ಇದ್ವೋ ಅವೆಲ್ಲವೂ ಇವತ್ತು ನಗರ ಆಗಿರ್ತಕ್ಕಂಥದ್ದು, ನಗರಗಳು ಮಹಾನಗರಗಳಾಗಿ ಇರತಕ್ಕಂಥದ್ದು, ಈ ಹೆಚ್ಚೆಚ್ಚು ನಗರದಲ್ಲಿ ಜನವಸತಿ ಅನ್ನುವಂಥದ್ದು ಹೆಚ್ಚಳ ಆಗ್ತಾ ಇರತಕ್ಕಂಥದ್ದು, ಈ ತರಹದ ಬದಲಾವಣೆಗಳನ್ನು ನಾವು ತುಂಬಾ ಗಣನೀಯವಾಗಿ ಕಾಣಬಹುದು. ಈ ಸಾಮಾಜಿಕ ಮತ್ತು ಕೌಟುಂಬಿಕ ಬದಲಾವಣೆಗಳು ಕೂಡ ನಮ್ಮ ಕೃಷಿಯ ಸಂಕಷ್ಟಕ್ಕೆ ಕಾರಣವಾಯ್ತಾ ಅಂತ. ಖಂಡಿತವಾಗ್ಲೂ ಸರ್, ಸಾಮಾಜಿಕವಾಗಿ ನಾವು ಗಮನಿಸೋದಾದ್ರೆ ಈ ನಗರೀಕರಣ ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಸರ್. ಇವತ್ತು ಉದ್ಯೋಗವನ್ನ ಅರಿಸ್ಕೊಂಡು ನಗರಕ್ಕೆ ಬರೋರ ಸಂಖ್ಯೆ ಜಾಸ್ತಿ ಆಯ್ತು, ನಗರ ಬೆಳೀತಾ ಇದೆ. ನಗರ ಬೆಳೆದಾಗೆ ಸಾಮಾನ್ಯವಾಗಿ ನಗರದ ವಾತಾವರಣವೂ ಕೆಟ್ಟೋಗ್ತದೆ. ಮಹಾನಗರ ಪಾಲಿಕೆ ಆಗ್ಬೋದು, ಇನ್ನೊಂದಾಗ್ಬೋದು, ಇನ್ನೊಂದಾಗ್ಬೋದು, ಸಾಕಷ್ಟು ನಗರದ ಒಂದು ಸಂದರ್ಭಗಳು ಇರ್ತದೆ, ಆ ಸಮಸ್ಯೆಗಳು ಇರ್ತವೆ, ಅದರ ಅಗತ್ಯ ನಮಗೆ ಈಗಿಲ್ಲ ಸರ್. ಆದ್ರೆ ನಮ್ಮ ಒಂದು ಕೃಷಿಯ ಸಮಸ್ಯೆಗಳು ಈ ಸಾಮಾಜಿಕ ಬದಲಾವಣೆಯಿಂದ ಆಯ್ತು ಅನ್ನೋದನ್ನ ನಾನು ಗಮನಿಸಿದಾಗ ನನಗನ್ಸಿದ್ದೇನಪ್ಪ ಅಂದ್ರೆ, ನಮ್ಗೆ ನೋಡಿ ಸರ್, ನಮ್ಮ ಮನೆ ದೊಡ್ಡ ಮನೆ, ಅದು ಬಹುತೇಕ ನಮ್ಮ ತಾತಂದಿರಿಬ್ರು ಅವರ ಮಕ್ಕಳುಗಳು ಅವ್ರ ಮಕ್ಕಳುಗಳೆಲ್ಲ ಸೇರಿ ಒಂದು ಒಟ್ಟು 16 ಜನ. ಅವ್ರ ಅಷ್ಟೇ ಅಲ್ಲ, ಅವ್ರ ಮಕ್ಕಳು ಇವ್ರ ಮಕ್ಕಳು ಅಂತ ಒಂದು ತುಂಬಿದ ಕುಟುಂಬ ಇದ್ದಾಗ ಇರ್ತಿತ್ತು ಮನೆ ಯಾವತ್ತು. ಆ ತುಂಬಿದ ಕುಟುಂಬ ಇದ್ದಾಗ ಏನಾಗ್ತಿತ್ತು, ಇವನು ಕುರಿ ಕಾಯ್ಲಿಕ್ಕೆ, ಇವನು ದನ ಮೇಯಿಸ್ಕೊ ಬರ್ಲಿಕ್ಕೆ, ಇವರು ಹೋಗಿ ವ್ಯವಸಾಯ ಮಾಡುವಂಥದ್ದು, ಇವ್ರು ಬಿತ್ತನೆ ಕೆಲಸ ಮಾಡೋದು, ಇವ್ರು ಇನ್ನೊಂದು ಕೆಲಸ ಮಾಡೋದು, ಈ ತರದ ಹಂಚಿಕೆ ಇತ್ತು. ಈ ಹಂಚಿಕೆ ಯಾವಾಗಿತ್ತು, ಅವಾಗೇನೋ ಮನೆ ಕೆಲಸ ಸುಲಲಿತವಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಯಾರೋ ಒಬ್ರು ವ್ಯವಹಾರವನ್ನು ನೋಡ್ಕೊಳ್ಲಿಕ್ಕೆ ಬಿಟ್ಕೊಂಡಿರ್ತಿದ್ರು. ಆದ್ರೆ ಇವಾಗ ಏನಾಯ್ತಂದ್ರೆ, ಚಿಕ್ಕ ಚಿಕ್ಕ ಕುಟುಂಬಗಳದು ಸಹ, ಚಿಕ್ಕ ಚಿಕ್ಕ ಕುಟುಂಬಗಳಾದಾಗ ಅವ್ರಿಗೆ ಒಂದು ಜವಾಬ್ದಾರಿ ಜಾಸ್ತಿ ಆಯ್ತು. ಆಮೇಲೆ ಯಾವಾಗ ಚಿಕ್ಕ ಕುಟುಂಬ ಆಗ್ತದೋ ಸಹ, ಅವರು ಎಲ್ಲಾ ಕೆಲಸಗಳನ್ನು ಅವರೇ ನಿರ್ವಹಿಸಬೇಕು, ಒಬ್ರೇ ಮಾಡ್ಬೇಕು. ಆ ಒಬ್ರೇ ಮಾಡ್ಬೇಕಾದಾಗ ಹೆಂಗ್ಸ್ ಆಗಿರ್ಬೋದು ಗಂಡ್ಸ್ ಆಗಿರ್ಬೋದು, ಅವ್ರಿಗೆ ಒತ್ತಡ ಜಾಸ್ತಿ ಆಯ್ತು ಸರ್. ಆ ಒತ್ತಡ ಯಾವಾಗ ಜಾಸ್ತಿ ಆಯ್ತೋ, ಸಹಜವಾಗಿ ಅವರು ಈ ಕೃಷಿಯನ್ನೇ ಸರಳೀಕರಣಗೊಳಿಸ್ತಾ ಬಂದ್ರು. ಈ ಕೃಷಿ ಸರಳೀಕರಣಗೊಳಿಸುವ ಸಂದರ್ಭದಲ್ಲಿ ಈ ಯಂತ್ರೋಪಕರಣಗಳು ಮತ್ತು ರಾಸಾಯನಿಕಗಳ ಬಳಕೆ ಜಾಸ್ತಿ ಆಯ್ತು. ಈ ಅದು ಮತ್ತೆ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತು ಅಂತ ನನ್ನ ಅನಿಸಿಕೆ ಸರ್. ಅಂತ ಅಂದ್ರೆ ಒಟ್ಟು ಕುಟುಂಬ ಇದ್ದಂತ ಸಂದರ್ಭದಲ್ಲಿ ಕೆಲಸ ಅನ್ನುವಂಥದ್ದು ವಿಭಜನೆ ಆಗ್ತಿತ್ತು, ಎಲ್ರಿಗೂ ಅವರದ್ದೇ ಆದಂತ ಕೆಲವೊಂದು ಜವಾಬ್ದಾರಿಗಳು ಇರ್ತಾ ಇದ್ವು. ಈಗ ಏಕ ಕುಟುಂಬ ಅಂತ ಹೇಳಿ ಅಂದಾಗ ಅಲ್ಲಿ ಸದಸ್ಯರ ಸಂಖ್ಯೆ ಕಡಿಮೆ ಆಗ್ತಾ ಹೋಯ್ತು. ಅಂತಹ ಸಂದರ್ಭದಲ್ಲಿ ಒಬ್ಬ ಅಥವಾ ಇಬ್ಬರು ಎಷ್ಟು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯವೋ ಅಷ್ಟನ್ ಮಾತ್ರ ಉಳಿಸ್ಕೊಂಡು ಅದನ್ನೇ ಕೃಷಿ ಅಂತ ಹೇಳಿ ನಾವು ಕರೆದ್ಕೊಂಡು ಉಳಿದಂತಹದ್ದನ್ನ ಕೈಬಿಡ್ತಾ ಬರುವಂತದ್ದು. ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ದನ ಮತ್ತೆ ಕರುಗಳನ್ನ ಕಾಯ್ಲಿಕ್ಕೆ ಹಿಂದಿರ್ತಾ ಇದ್ರು, ಈಗ ಅದರ ಆ ಜವಾಬ್ದಾರಿ ನಿರ್ವಹಿಸ್ತಕ್ಕಂಥವ್ರು ಯಾರೂ ಇಲ್ಲ. ಹಂಗಾಗಿ ಕೃಷಿಯ ಅವಿಭಾಜ್ಯ ಅಂಗ ಆಗಿರತಕ್ಕಂತಹ ಪಶುಪಾಲನೆಯನ್ನ ಕೈಬಿಟ್ಬಿಡುದು ಅಥವಾ ಕೃಷಿಯನ್ನೇ ಬಿಟ್ಟು ಪಶುಪಾಲನೆಯನ್ನು ಮಾತ್ರ ಮಾಡುವಂತದ್ದು, ಒಬ್ರು ಅಥವಾ ಇಬ್ರು ಎಷ್ಟು ಮಾಡ್ಲಿಕ್ಕೆ ಸಾಧ್ಯನೋ, ಇದು ಒಂದು ರೀತಿ ಈ ಸಾಮಾಜಿಕ ಮತ್ತು ಕೌಟುಂಬಿಕ ಬದಲಾವಣೆಗಳು ಕೂಡ ಈ ಕೃಷಿಯ ಸಂಕಷ್ಟಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು. ನೀವ್ ಹೇಳಿದ್ದು ಒಪ್ಕೊಳ್ತಾ ಇದ್ದೀನಿ ಸರ್. ಆದ್ರೆ ಆ ನಂತರದಲ್ಲಿ ಏನಾಯ್ತು ಅಂದ್ರೆ, ಯಾವಾಗ ಕೊಟ್ಟಿಗೆಯಿಂದ ಸಿಗಬೇಕಾದಂತ ಗೊಬ್ಬರ ಸಿಗ್ಲಿಲ್ವೋ ಆಗ ಅನಿವಾರ್ಯವಾಗಿ ರಾಸಾಯನಿಕ ಗೊಬ್ಬರಕ್ಕೆ ಬಂದ್ರು. ಕೊಟ್ಟಿಗೆಯಿಂದ ಸಿಗ್ಬೇಕಾದಂತ ಗೊಬ್ಬರ ಸಿಗ್ಲಿಲ್ಲ, ಆಗ ಅನಿವಾರ್ಯವಾಗಿ ರಾಸಾಯನಿಕಕ್ಕೆ ಬಂದ್ರು. ರಾಸಾಯನಿಕಗಳ ಬಳಕೆ ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಬಂತು ಅಂದ್ರೆ, ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಮಾಡ್ತಾ ಈ ಮಣ್ಣಿನ ಪದರ ಗಟ್ಟಿ ಆಗ್ತಾ ಬಂತು ಸರ್. ಮೇಲ್ಪದರ ಏನಿದೆ ಅದು ಗಟ್ಟಿ ಆಗ್ತಾ ಬಂತು. ಅಲ್ಲಿ ಗಟ್ಟಿಯಾಗ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ, ನಾವು ಸಾಯಿಲ್ ಕಾರ್ಬನ್ ಅಂತ ಹೇಳ್ತೀವಿ, ಸಾವಯವ ಇಂಗಾಲ, ಸಾಯಿಲ್ ಕಾರ್ಬನ್ ಕಡಿಮೆ ಆಗ್ತಾ ಬಂತು, ಆಗ ಗಟ್ಟಿ ಆಗ್ತಾ ಬಂತು. ನಾವೆಲ್ಲ ಹಿಂದೆ ರೈತರು ವ್ಯವಸಾಯ ಮಾಡ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಯಾರು ವ್ಯವಸಾಯ ಮಾಡಿದ್ದನ್ನು ನೋಡಿಲ್ಲ ಸರ್. ಆದ್ರೆ ಇವತ್ತು ಜಮೀನಲ್ಲಿ ಓಡಾಡಬೇಕು ಅಂದ್ರೆ ಚಪ್ಪಲಿ ಹಾಕೊಂಡೇ ಓಡಾಡ್ತೀವಿ, ಟಾರ್ ರೋಡ್ ಮೇಲೆ ಓಡದಂಗ ಆಗುತ್ತೆ, ಹೌದು, ಗಾರೆ ನೆಲದ ಮೇಲೆ ಓಡಾಡ್ತೀವಿ, ಹೌದು, ಆ ರೀತಿ ಆಗಿದೆ. ಯಾವಾಗ ಮೇಲ್ಪದರ ಗಟ್ಟಿ ಆಯ್ತೋ ಸರ್, ಅದು ಉಸಿರಾಡ್ಬೇಕು, ವಾಸ್ತವವಾಗಿ ಭೂಮಿ ಕೂಡ ಉಸಿರಾಡಬೇಕು, ಅದರಲ್ಲಿ ಆಮ್ಲಜನಕ ಹೋಗ್ಬೇಕು. ಆದ್ರೆ ಭೂಮಿ ಯಾವಾಗ ಉಸಿರಾಟದಂಗಾಯ್ತೋ ಅವಾಗ ಸಹಜವಾಗಿ ಏನಾಯ್ತು, ಈ ಕಾಚಾದಾಗ ಈ ಬೆಳೆ ಈಗ ಅನುಭವಿಸ್ತಾ ಇರುವಂತ ಸ್ಥಿತಿ ಏನಂದ್ರೆ ಎಲ್ಲಾ ಬೆಳೆನೂ ಹಾಕ್ತಾರೆ, ಅದು ಬೇರೆ ಸರಿಯಾಗಿ ಬಿಡಲ್ಲ. ಯಾಕೆ ಬಿಡಲ್ಲ ಅಂದ್ರೆ ಅದು ಮಣ್ಣು ಗಟ್ಟಿಯಾಗಿದೆ, ಬೇರೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಯಾವಾಗ ಒಂದು ಗಿಡ ತನಗ್ ಬೇಕಾದಂತ ಪೋಷಕಾಂಶವನ್ನ ಭೂಮಿಯಿಂದ ಪಡ್ಕೋಬೇಕಾಗಿತ್ತು, ಭೂಮಿಯಿಂದ ಪಡ್ಕೊಳಕ್ ಆಗ್ತಾ ಇಲ್ವೋ ಆಗ ಮೇಲ್ಪದರದಲ್ಲಿ ಮೇಲ್ಗಡೆ ಹಾಕಿದಂತದ್ರಿಂದ ಮಾತ್ರ ಬದುಕುವಂತ ಸ್ಥಿತಿಗೆ ಬಂದ್ವಿ ಸರ್. ಅದರಿಂದ ಏನಾಯ್ತು, ಈ ಅನೇಕ ರೋಗಗಳು ಬಂದ್ವು ಮತ್ತೆ ಅನೇಕ ರೋಗಗಳು ತುತ್ತಾದ್ವು. ಇವತ್ತು ನಾವು ಗಮನಿಸಿ ಹೆಚ್ಚೆಚ್ಚು ಪೆಸ್ಟಿಸೈಡ್ ಮತ್ತೆ ಫಂಗಿಸೈಡ್ ಬಳಕೆ ಮಾಡ್ತಾ ಇರುವಾಗ ನಾವು ಇವತ್ ಮಾತಾಡ್ತಾ ಇದೀವಿ ಕಳೆನಾಶಕವನ್ನ ಬಳಕೆ ಮಾಡ್ತಾರಲ್ಲ, ಕಳೆನಾಶಕ ಹೊಡೆದಂತ ರೈತ ಅಲ್ಲೇ ತಲೆ ಸುತ್ತ ಬಂದು ಕೂತ್ಕೊಂಡಿದ್ದಾನೆ, ಎಷ್ಟೋ ಜನ ಸತ್ತೋಗಿದ್ದಾರೆ, ಜೊತೆಗೆ ಮೂತ್ರಪಿಂಡದ ವೈಫಲ್ಯಕ್ಕೆ ಕಾರಣ ಆಗಿದ್ದಾರೆ. ಅದನ್ನ ಸಾಕಷ್ಟು ಪತ್ರಿಕೆಗಳಲ್ಲಿ ಅವನ್ನ ನಾವು ಓದಿದೀವಿ. ಓದಿದ್ರು ಕೂಡ ನಿಲ್ಸದೇ ಇಲ್ಲ ಸರ್, ಇವತ್ತು ಓದ್ತೀವಿ ಆದ್ರೆ ನಿಲ್ಸೋದಿಲ್ಲ. ಮತ್ತೆ ಅಲ್ಲಿ ಜನ ಇಲ್ಲ, ಏನ್ ಮಾಡ್ಲಿಕ್ಕೆ ಆಗುತ್ತೆ? ಹೌದು, ನಾನು ನಮ್ ಸ್ನೇಹಿತರನ್ನ ತುಂಬಾ ಜನ ಮಾತಾಡ್ಬೇಕಾದ್ರೆ ನಾನು ಕೇಳಿದ್ದೀನಿ, ಅವರು ಎಲ್ಲಿಂದ ತರೋದಪ್ಪ ಜನನ, ಅದಕ್ಕೆ ಕಳೆನಾಶಕ ಇದ್ರೆ ಹಾಕ್ಬಿಡೋದು ಅಂತ ಹೇಳಿ ಹೇಳ್ತಾರೆ. ಅದರಿಂದ ನೋಡಿ ತುಂಬಾ ಅಲರ್ಜಿ ಬರ್ತದೆ ಸರ್, ಅಸ್ತಮಾ ಸಮಸ್ಯೆ ಆಗ್ತಾ ಇದೆ, ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ. ವಿಶೇಷ ಕ್ಯಾನ್ಸರ್ ಅಂದಾಗ ನನಗೆ ನೆನಪಾಗುತ್ತೆ ಸರ್, ಈ ಪಂಜಾಬ್ನಲ್ಲಿ ಮಾಲ್ವಾ ಅನ್ನೋ ಒಂದು ಪ್ರದೇಶ ಇದೆ ಅಂತ ಅದನ್ನ ಹೇಳ್ತಾರೆ. ಅದು ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರು ಸಿಗ್ತದೆ. ಅಲ್ಲಿ ಕ್ಯಾನ್ಸರ್ ಅತಿ ಹೆಚ್ಚು ಕೆಮಿಕಲ್ ಅನ್ನ ರಾಸಾಯನಿಕಗಳನ್ನ ಬಳಕೆ ಮಾಡುವಂತ ಪ್ರದೇಶ ಅಂತ. ಆ ಪ್ರದೇಶದಲ್ಲಿ ಹೇಗಾಗಿದೆ ಅಂತ ಅಂದ್ರೆ ಪ್ರತಿ ಮನೆಯಲ್ಲೂ ಕ್ಯಾನ್ಸರ್ ಪೇಷಂಟ್ ಇದಾರಂತೆ. ಅಲ್ಲಿಂದ ದೆಹಲಿಗೆ ಬರುವಂತ ಒಂದು ರೈಲ್ನ ಆ ಲೋಕಲ್ ಸ್ಥಳೀಯರು ಕ್ಯಾನ್ಸರ್ ಟ್ರೈನ್ ಅಂತ ಕರೀತಾರಂತೆ. ಕ್ಯಾನ್ಸರ್ ಪೇಷಂಟ್ಸ್ ಅದರಲ್ಲಿ ಹೋಗ್ತಾರೆ, ಕ್ಯಾನ್ಸರ್ ಪೇಷಂಟ್ ಗಳು ಅದರಲ್ಲಿ ಹೋಗ್ತಾರಂತೆ. ಅಲ್ಲಿಗೆ ವಿಶೇಷ ಅಂದ್ರೆ ಆ ಒಂದು ಪ್ರದೇಶಕ್ಕೆ ಹೆಣ್ಣು ಕೊಡೋರು ತರೋರು ಇಲ್ಲಂತ, ಯಾಕೆಂದ್ರೆ ಬರೋರು ಕ್ಯಾನ್ಸರ್, ಹೋಗೋರು ಕ್ಯಾನ್ಸರ್ ತುತ್ತಾಗ್ತಾರೆ. ಇಂತಹ ಸ್ಥಿತಿ ಅಂದ್ರೆ ನಮ್ ಕಣ್ಮುಂದೆ ಇದೆಲ್ಲ ಇದೆ ಅಂತ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೆಲವರೆಲ್ಲ ಮಕ್ಕಳುಗಳು ಮಣ್ಣು ತಿಂತ ಇದ್ರು, ಈಗ ಮಣ್ಣಲ್ಲ, ನಾವು ಕೆರೆನಲ್ಲಿ ಹೋಗಿ ನೀರ್ ಕುಡಿಯಕ್ಕಾಗಲ್ಲ, ಕೆರೆ ಎಲ್ಲ ಹೋಗಿ ನೀರಲ್ಲಿ ಸೇರ್ಕೊಂಡಿರುತ್ತೆ. ನಾವೆಲ್ಲ ಗದ್ದೆಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಆ ಕೆರೆ ನೀರನ್ನ ಮತ್ತೆ ಗದ್ದೆನಲ್ಲಿ ಕಾಲುವೆನಲ್ಲಿ ಬರ್ತಾ ಇದ್ದಂತ ನೀರನ್ನ ಉರುಪ್ಕೊಂಡು ಹಂಗೆ ಕುಡಿದ್ಬಿಡುವು, ಆಗ ಏನು ಆಗ್ತಿರ್ಲಿಲ್ಲ ನಮಗೆ. ಈಗ ಅದನ್ನ ಕುಡಿಯುವಷ್ಟು ಸ್ಥಿತಿಯಲ್ಲಿ ನೀರು ಕುಡಿಯೋದಲ್ಲ, ಮುಟ್ಟಕ್ಕೂ ನಾವು ಯೋಚನೆ ಮಾಡೋಂತ ಪರಿಸ್ಥಿತಿಯಲ್ಲಿ ಇದೆ. ಹಾಗೆ ಒಂದೇನಪ್ಪ ಅಂದ್ರೆ ಯಾವಾಗ ಈ ಇಷ್ಟೆಲ್ಲ ಆಯ್ತು, ಸೂಕ್ಷ್ಮ ಜೀವಿಗಳು ಇಲ್ದಂಗ ಅದು ಮಣ್ಣಲ್ಲಿ, ಸೂಕ್ಷ್ಮಾಣು ಜೀವಿಗಳು ಯಾವಾಗ ಈ ಮಣ್ಣಿನಲ್ಲಿ ಇಲ್ದಾಗ ಅದು ಸಹಜವಾಗಿ ನಮಗೆ ರೈತ ಮಿತ್ರ ಅಂತ ಕರ್ಸ್ಕೊಳ್ಳುವಂತ ಎರೆಹುಳು ಇಲ್ದಂಗ ಆಯ್ತು ಸರ್. ಎರೆಹುಳು ಯಾವಾಗ ಇಲ್ದಂಗ ಆಯ್ತೋ ಸಹಜವಾಗಿ ಮಣ್ಣು ತನ್ನ ಅಸ್ತಿತ್ವವನ್ನ ಫಲವತ್ತತೆಯನ್ನ ಕಳ್ಕೊಳ್ತಾ ಬಂತು. ಇದು ಬಹಳ ಮುಖ್ಯ. ನಮಗೆ ಯಾವ್ದು ಬೇಕು ಇವತ್ತು ಅಂತ ಅಂದ್ರೆ ಈ ಎರೆಹುಳು ಇದ್ರೆ ಮಳೆ ನೀರು ಸಹಜವಾಗಿ ಇಂಗುತ್ತೆ ಸರ್. ಎರೆಹುಳು ಇದೆಯಲ್ಲ ಸರ್, ಅದು ದಿನಕ್ಕೆ ಹತ್ತಾರು ಬಾರಿ ಮೇಲೆ ಕೆಳಗೆ ಓಡಾಡುತ್ತೆ, ರಂಧ್ರಗಳನ್ನ ಕೊರಿತದಲ್ಲ, ಅದು ಉಳುಮೆ ಮಾಡದಂಗೆ ಅದು ಅದು ಮಳೆ ನೀರು ಬಿದ್ರೆ ಅಂತರ್ಜಲಕ್ಕೆ ಏರಿಕೆ ಆಗುತ್ತೆ. ಆದ್ರೆ ಇವತ್ತೇನಾಗಿದೆ, ಅಂತರ್ಜಲ ಏರಿಕೆ ಆಗ್ತಾ ಇಲ್ಲ, ಅದ್ರ ಮಣ್ಣು ಮೇಲೆ ಬಿದ್ದಂತ ನೀರು ಉರುಳಿ ತಗ್ಗಿಗೆ ಹೋಗ್ತಾ ಇದೆ, ಅದು ಇಂಕ್ತಾ ಇಲ್ಲ ತಗ್ಗಿಗೆ ಹೋಗ್ತಾ ಇದೆ. ಇದು ಬಹಳ ಮುಂದೆ ಅಪಾಯಕಾರಿ ಆಗುವಂತ ಅಂಶ ಅಂತ ಹೇಳಿ ನನಗೆ ಅನ್ನಿಸ್ತದೆ ಸರ್. ಈ ಜೊತೆಗೆ ಏನಂದ್ರೆ ಭೂಮಿ ಯಾವಾಗ ಮಳೆ ನೀರು ಅಲ್ಲಿ ಇಂಗ್ತಾ ಇತ್ತೋ ಸಹಜವಾಗಿ ಮತ್ತೆ ಅಲ್ಲಿ ಕ್ರಿಯೆಗಳು ನಡೆದು ಮಣ್ಣು ಫಲವತ್ತತೆ ಆಗ್ತಾ ಇತ್ತು. ಅದು ಕೂಡ ಇಲ್ಲ, ಇದು ಕೂಡ ಇಲ್ಲ, ಮತ್ತೆ ಪೋಷಕಾಂಶ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ರಾಸಾಯನಿಕ ಸುರಿತಾರೆ, ರಾಸಾಯನಿಕ ಗೊಬ್ಬರನ ಸುರಿತಾರೆ. ಇದು ಬಹಳ ಕೆಟ್ಟದಾಗ್ತಾ ಇದೆ ಅಂತ ನನ್ನ ಅನಿಸಿಕೆ ಸರ್. ಒಟ್ಟಾರೆ ಇವತ್ತು ಕೃಷಿಗೆ ಸಂಬಂಧಪಟ್ಟ ಹಾಗೆ ಮಣ್ಣಿನ ಮಾಲಿನ್ಯ ಇರಬಹುದು, ನೀರಿನ ಮಾಲಿನ್ಯ ಇರಬಹುದು, ಗಾಳಿಯ ಮಾಲಿನ್ಯ ಇರಬಹುದು, ಇದೆಲ್ಲದಕ್ಕೂ ಕೂಡ ರಾಸಾಯನಿಕಗಳು ಬಹಳ ಪ್ರಮುಖವಾದಂತಹ ಕಾರಣ ಅಂತ ಹೇಳಿ ತಾವು ಹೇಳ್ತೀರಾ. ಹಾಗಿದ್ರೆ ಈ ರಾಸಾಯನಿಕವನ್ನ ಬಿಟ್ಟು ಕೃಷಿಯನ್ನ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಇದೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಒಂದು ವೇಳೆ ನಾನು ಇಂತಹ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿನಲ್ಲಿ ಇದಕ್ಕಿದ್ದಾಗೆ ರಾಸಾಯನಿಕ ಬಿಟ್ಬಿಟ್ಟು ರಾಸಾಯನಿಕ ಗೊಬ್ಬರ ಬಳಕೆಯನ್ನ ನಿಲ್ಲಿಸ್ಬಿಡೋಣ ಸರ್, ನಾವು ಬೇರೆ ಕೃಷಿ ಮಾಡೋಣ ಅಂತ ಅಂದ್ರೆ ಅದು ಹಾಸ್ಯಾಸ್ಪದ ಆಗ್ತದೆ. ಆದ್ರೆ ರಾಸಾಯನಿಕ ಬಳಕೆ ಬೇಕು. ಯಾಕೆ ರಾಸಾಯನಿಕ ಬಳಕೆ ಬೇಕಂದ್ರೆ ಈಗಾಗ್ಲೇ ನಾವು ಒಕ್ಕೊಂಡ್ಬಿಟ್ಟಿದೀವಿ, ನಾವು ಒಕ್ಕೊಂಡಿದೀವಿ ಅಂತ ಅಲ್ಲ, ಭೂಮಿಯ ಮಣ್ಣು ಒಕ್ಕೊಂಡ್ಬಿಟ್ಟಿದೆ. ಈಗ ಈ ಭೂಮಿಯ ಮಣ್ಣು ಒಗ್ಗಿಕೊಂಡಿರೋದ್ರಿಂದ ಈ ತಕ್ಷಣನೇ ಈ ರಾಸಾಯನಿಕ ಗೊಬ್ಬರದ ಬಳಕೆಯನ್ನ ನಿಲ್ಲಿಸಿ ಪರ್ಯಾಯ ಮಾರ್ಗಕ್ಕೆ ಹೋಗೋದಿದೆಯಲ್ಲ, ಅದು ಅಷ್ಟೊಂದು ಸುಲಭದ ಸಂದರ್ಭದ ಅಲ್ಲ. ಹಾಗಾದ್ರೆ ಪರ್ಯಾಯ ಮಾರ್ಗ ಬೇಡವಾ ಅಂತ ನಿಮ್ ಪ್ರಶ್ನೆ ಬಂದ್ರೆ, ಪರ್ಯಾಯ ಮಾರ್ಗ ಬೇಕು. ಪರ್ಯಾಯ ಮಾರ್ಗವನ್ನ ನಾವು ಕಂಡುಕೊಂಡು ಇದೀವಿ, ಅದು ಅನಿವಾರ್ಯನೂ ಆಗಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಹಸಿರು ಕ್ರಾಂತಿ ಆದ್ಮೇಲೆ ನಮಗೆ ರಾಸಾಯನಿಕ ಬಳಕೆ ಹೆಚ್ಚು ಬಂದಿತ್ತು. ಅದರಲ್ಲೂ ಈಗ 20-30 ವರ್ಷದಲ್ಲಂತೂ ರಾಸಾಯನಿಕ ಬಳಕೆ ತುಂಬಾ ಅತಿ ಹೆಚ್ಚಾಯಿತು 20-30 ವರ್ಷದಲ್ಲಿ. ಇದನ್ನ ನಾವು ನಿಯಂತ್ರಣ ಮಾಡ್ಕೋಬೇಕು. ಇದನ್ನ ನಿಯಂತ್ರಣ ಮಾಡಿಕೊಂಡು ನಾವು ಮತ್ತೆ ಹಳೆಯ ವಿಚಾರಗಳೇನಿದ್ವು ಅವನ್ನ ಮತ್ತೆ ಮೆಲ್ಕ್ ಹಾಕಬೇಕಾಗುತ್ತೆ ಸರ್. ಏನಂದ್ರೆ ನಮ್ಮಲ್ಲಿ ನೈಸರ್ಗಿಕ ಕೃಷಿ ಪದ್ಧತಿ ಇತ್ತು. ಈ ನೈಸರ್ಗಿಕ ಕೃಷಿ ಪದ್ಧತಿಯನ್ನ ಮೊದಲು ಆದಿಮಾನವ ಮಾಡ್ತಿದ್ದ ಅಂತ ನಾವು ಓದ್ಕೊಂಡಿದ್ವಿ, ಅದೇ ಬೇಡ. ಆಮೇಲೆ ಸಾವಯವ ಕೃಷಿ ಪದ್ಧತಿ ಬಂತು. ಇವೆಲ್ಲ ನಮಗೆ ಪೂರಕವಾಗಿ ಇದ್ವು, ನಮ್ಮ ಆರೋಗ್ಯಕ್ಕೆ ಯಾವುದೇ ಒಂದು ವ್ಯತ್ಯಾಸ ಮಾಡ್ತಿರ್ಲಿಲ್ಲ, ಭೂಮಿಗೂ ಮಣ್ಣಿಗೂ ಯಾವ ವ್ಯತ್ಯಾಸನು ಮಾಡ್ತಿರ್ಲಿಲ್ಲ. ಇವುಗಳನ್ನ ನಾವು ಗಮನಿಸಿದಾಗ ಈಗ ನಾವು ನಿಸರ್ಗಕ್ಕೆ ಹೊಂದಿಕೆ ಆಗ್ಬೇಕು, ನಾವು ಪರಿಸರಕ್ಕೆ ಮಾರಕ ಆಗಬಾರದು. ಇವತ್ತು ಮನುಷ್ಯ ಮಾತ್ರ ಜೀವಿಸ್ತಾ ಇಲ್ಲ ಇಲ್ಲಿ, ನಮ್ಮಲ್ಲಿ ಹಿರಿಯರು ಹೇಳುವಾಗ 80 crore ಅಂತಾರೆ. ಅಷ್ಟು ಕೋಟಿ ಜೀವರಾಶಿಗಳಿದ್ದಾವೆ ಇದ್ದಾವೆ ಅಂತ ನಮ್ಮ ಪರಿಸರ ಪ್ರಿಯ ಗೆಳೆಯರ ಜೊತೆ ಮಾತಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ಅದಕ್ಕಿಂತ ಮಿಗಿಲಾದ ಕೋಟಿ ಜೀವರಾಶಿಗಳಿದ್ದಾವೆ ಅಂತ ಹೇಳಿ ಹೇಳ್ತಾರೆ. ಈಗಿರ್ಬೇಕಾದ್ರೆ ನಾವು ಮನುಷ್ಯನ ಆರೋಗ್ಯ ಮಾತ್ರ ಅಲ್ಲ ಸ, ಈ ಸಸ್ಯಗಳಿರ್ಬಹುದು, ಮತ್ತೆ ಪ್ರಾಣಿ ಸಂಕುಲ, ಪಕ್ಷಿ ಸಂಕುಲ, ಅಥವಾ ಇತರೆ ಸಣ್ಣ ಸಣ್ಣ ನಮ್ಮ ಕಣ್ಣಿಗೆ ಕಾಣದೇ ಇರುವಂತ ಜೀವರಾಶಿಗಳಿರ್ಬಹುದು, ಇಷ್ಟು ಜೀವರಾಶಿಗಳು ಬದುಕುವಂತ ಒಂದು ಕೃಷಿಯನ್ನ ಮನುಷ್ಯ ಮಾಡಬೇಕು, ರೈತ ಮಾಡಬೇಕು. ಅಂತಹ ಕೃಷಿಯನ್ನು ಅನುಸರಿಸಿದ್ರೆ ನಾವು ಮುಂದೆ ಎಷ್ಟೋ ಪೀಳಿಗೆವರೆಗೂ ಬದುಕನ್ನ ಸಾಗಿಸ್ಲಿಕ್ಕೆ ಸಾಧ್ಯ. ಅಂತಹ ಯಾವ್ದಾದ್ರ ಕೃಷಿ ಪದ್ಧತಿ ಇದ್ರೆ ಅದು ಸಾವಯವ ಕೃಷಿ, ಅದನ್ನ ಎಲ್ಲರೂ ಸಾವಿಲ್ಲದ ಕೃಷಿ ಅಂತಲೂ ಕೂಡ ಹೇಳ್ತಾರೆ. ಹಾಗಾಗಿ ಸಾವಯವ ಕೃಷಿಗೆ ಹೋಗುವಂತದ್ದು ಅನಿವಾರ್ಯ ಅಂತ ನನ್ನ ಅನಿಸಿಕೆ. ಇದುವರೆಗೆ ಸಾವಯವ ಕೃಷಿಯ ಅನಿವಾರ್ಯತೆ ಈ ಕುರಿತಂತೆ ಹಾಸನ ತಾಲೂಕು ದುದ್ದ ಹೋಬಳಿ ಹಂಡ್ರಂಗಿ ಗ್ರಾಮದ ಕೃಷಿಕ ಹೆಚ್ಎಚ್ ರಾಮಚಂದ್ರಪ್ಪ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನ ಕೇಳಿದಿರಿ. ಈ ಕಾರ್ಯಕ್ರಮದ ಅಂತಿಮ ಭಾಗವನ್ನ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಭಾಯ್ ಸುರಕ್ಷಿತ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಢ್ ಆ ಜಾಯೆ ಕೋಯಿ ಡರ್ ನಹೀ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 crore से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿರಂಗ ಮೂಡಿಬಂತು. Oh. ಕೆಳಗರೆ ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 6 ಗಂಟೆ. ಇದೀಗ ಹಾಸನ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ ಗಾನಾಂತರಂಗ. 6:51 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:00 ಬೆಂಗಳೂರು ಕೇಂದ್ರದಿಂದ ಯುವಜನರ ಮಾನಸಿಕ ಆರೋಗ್ಯ ಈ ಕುರಿತು ರಾಷ್ಟೀಯ ಯುವ ಸ್ಪಂದನ ಕಾರ್ಯಕ್ರಮದ ಮುಖ್ಯಸ್ಥ ಹಾಗೂ ನಿಮ್ಹಾನ್ಸ್ನ ಸಾಂಕ್ರಾಮಿಕ ರೋಗ ತಜ್ಞ ವಿಭಾಗದ ಮುಖ್ಯಸ್ಥರೂ ಆಗಿರುವ ಡಾಕ್ಟರ್ ಪ್ರದೀಪ್ ಬಾನಂದೂರ್ ಅವರೊಂದಿಗಿನ ಸಂದರ್ಶನ. 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದ್ವಾನ್ ಓಎಸ್ ತ್ಯಾಗರಾಜನ್ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:05 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಚಿಂತನ ಎಎನ್ ಪೂರ್ಣಿಮಾ ಅವರಿಂದ. 6:20 ಸ್ತುತಿ ಮಲ್ಲಿಕಾ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಕಲಬುರಗಿ ವಿಕಾಸ ಅಕಾಡೆಮಿಯ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಪಾಟೀಲ್ ಸೇಡಂ ಅವರಿಂದ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ.